50 languages. 90 90 صيغة الأمر رقم 2 ವಿಧಿ ರೂಪ 2 أحلق ذقنك ಕ್ಷೌರ ಮಾಡಿಕೊ أغتسل ಸ್ನಾನ ಮಾಡು مشط شعرك ಕೂದಲನ್ನು ಬಾಚಿಕೊ اتصل هاتفيا اتصل هاتفيا فون ಮಾಡು ಫೋನ್ ಮಾಡಿ ابدأ ಪ್ರಾರಂಭ ಮಾಡು ಪ್ರಾರಂಭ ಮಾಡಿ توقفوا ನಿಲ್ಲಿಸು ನಿಲ್ಲಿಸಿ دعوا ذلك ಅದನ್ನು ಬಿಡಿ قولوا ذلك ಅದನ್ನು ಹೇಳಿ اشتروا ذلك ಅದನ್ನು ಕೊಂಡುಕೊಳ್ಳಿ لا تكن منافقا ಎಂದಿಗೂ ಮೋಸ ಮಾಡಬೇಡ لا تكن وقحا ಎಂದಿಗೂ ತುಂಟನಾಗಬೇಡ لا تكن فظا ಎಂದಿಗೂ ಅಸಭ್ಯನಾಗಬೇಡ كن دائما صادقا ಯಾವಾಗಲೂ ಪ್ರಾಮಾಣಿಕನಾಗಿರು كن دائما لطيفا ಯಾವಾಗಲೂ ಸ್ನೇಹಪರನಾಗಿರು كن دائما مؤدبا ಯಾವಾಗಲೂ ಸಭ್ಯನಾಗಿರು لتصل بسلامة ಸುಖಕರವಾಗಿ ಮನೆಯನ್ನು ತಲುಪಿರಿ حافظ على صحتك اعتني بنفسك ನಿಮ್ಮನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿ كرر زيارتك قريبا ಶೀಘ್ರವೇ ನಮ್ಮನ್ನು ಮತ್ತೊಮ್ಮೆ ಭೇಟಿ ಮಾಡಿ